ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಬಡ್ಕಡಮಂಡ ವಿನ್ನಾರವಿ ಮಾಡುವ ನಮಸ್ಕಾರ. ಈಗ ಸಮಯ 5:30:18. ಎಲ್ಲ ಕೇಳುಗರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೀಗ ಕೇಳಿ ಚಿತ್ರಗೀತೆಗಳು. ಮೊದಲಿಗೆ 626 ಚಿತ್ರದ ಗೀತೆ. ಗೀತರಚನೆ ಮಾಡಿ ಹಾಡಿದ್ದಾರೆ ಮಾನಸ ಹೊಳ್ಳ. ಸಂಗೀತ ಸಂಯೋಜನೆ ಕೆ ಕಲ್ಯಾಣ್. ಮುಂದಿನ ಗೀತೆ 2018 ತೆರೆ ಕಂಡ ತಾಯಿಗೆ ತಕ್ಕ ಮಗ ಚಿತ್ರದ್ದು. ಹಾಡಿದ ಕಲಾವಿದರು ಸಂಗೀತ ರವೀಂದ್ರನಾಥ್ ಹಾಗೂ ಸಂಚಿತ್ ಹೆಗ್ಡೆ. ಗೀತ ರಚನೆ ಮಾಡಿದರೆ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜಕರು ಜುದುವ ಸ್ಯಾಂಡಿ. ಎದೆಯಲ್ಲಿ ಬಿರುಗಾಳಿ ಮೊದಲೇನೇ ಇತ್ತು, ನೀ ನನಗೆ ಏನೆಂದೂ ನನಗಷ್ಟೇ. ಈಗ ಮೂಡಿ ಬರುತ್ತಿರುವ ಗೀತೆ ಲವ್ ಮಾಕ್ಟೈಲ್ 2 ಚಿತ್ರದ್ದು. ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ರಕ್ಷಿತ ಸುರೇಶ್. ಸಾಹಿತ್ಯ ರಾಘವೇಂದ್ರ ವಿ ಕಾಮತ್, ಸಂಗೀತ ಸಂಯೋಜನೆ ನಕುಲ್ ಅಭಯಂಕರ್. ಸರಿ ಸುರಿದ ಮನವು ನಿನ್ನದೇ, ನಿನ್ನ ಮುಂದಿನ ಗೀತೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಹುಚ್ಚ ಎರಡು ಚಿತ್ರದ ಗೀತೆ. ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ಅನೂಪ್ ಸೆಲೇನ್. Thank you. ಇನ್ನು ಮುಂದೆ ಕೇಳಿ ಪ್ರೇಮ ಬರಹ ಚಿತ್ರದ ಗೀತೆ ಹಾಡಿದ್ದಾರೆ ಎಂಎಂ ಕೀರವಾಣಿ ಹಾಗೂ ಹರಿಣಿ. ಗೀತರಚನೆ ಅರ್ಜುನ್ ಸರ್ಜಾ ಮತ್ತು ಕವಿರಾಜ್, ಸಂಗೀತ ಸಂಯೋಜನೆ ಜೆಸ್ಸಿ ಗಿಫ್ಟ್. ಮನಸೇ ಮನಸೇ ನೀ ನಕುಲವರ ಧ್ವನಿಯಲ್ಲಿ ಈಗ ಮೂಡಿಬರುತ್ತಿರುವ ಗೀತೆ ಅಭಿಸಾರಿಕೆ ಚಿತ್ರದ್ದು. ಸಾಹಿತ್ಯ ಚಿನ್ಮಯ್, ಸಂಗೀತ ಸಂಯೋಜನೆ ಕರಣ್ ಬಿ ಕೃಪಾ. ಹೊಸ ಸಂಚಿಕೆ ನೀನಲ್ಲವೇ ಅಭಿಸಾರಿಕೆ, ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ಚಿತ್ರಗೀತೆಗಳನ್ನು ಸಂಜೆ 7:45 ಕೇಳುವಿರಿ. ಯಾವ ಮೋಹನ ಮುರಳಿ ಕರೆಯಿತು ದೂರತೀರಕ್ಕೆ ನಿನ್ನನು. ದೈವಚಿಂತನೆಯಿಂದಲೂ ಹೆಚ್ಚಿನ ಶಾಂತಿಯನ್ನು ನಮ್ಮ ಮನಸ್ಸು ಪಡೆಯಲು ಪ್ರಕೃತಿಯ ಅನೇಕ ಭವ್ಯ ವಸ್ತುಗಳ ಅನುಪಮ ಸೊಗಸುಗಳ ಪರಿಚಯ ನಮಗಾಗಿರಬೇಕು. ಇಹದ ರೂಪ ರಸಗಂಧಗಳು ಅಡಿಗಲ್ಲಾಗಿ ದೊರೆಯದೆ ಹೋದರೆ ಅದರ ಮೇಲೆ ಯಾವ ಒಂದು ಸೊಗದ ಸವಿಯ ಪರಲೋಕವನ್ನೂ ನಾವು ಕಟ್ಟಲಾರೆವು. ಬಾಳ್ವಿಯೇ ಬೆಳಕು ಕೃತಿಯಲ್ಲಿ ಹೀಗೆಂದವರು ಡಾಕ್ಟರ್ ಶಿವರಾಮ ಕಾರಂತ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 409.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಜಾಹೀರಾತುಗಳು. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಚಿಂತೆ ಮಾಡಬೇಡಿ ಸರ್, ಪಾರ್ಟಿ ಫುಡ್ ವರ್ಲ್ಡ್ ಕ್ಲಾಸ್ ಆಗಿರುತ್ತೆ. ಶೋರ್ ಸರ್, ಥ್ಯಾಂಕ್ಸ್ ಸರ್. ಬೆಳಗಿಂದ ಆರ್ಡರ್ಸ್ ಮೇಲೆ ಆರ್ಡರ್ಸ್ ತಗೊಂತಿದ್ದೀರಾ, ಆದ್ರೆ ಈಗ ಇಷ್ಟೊಂದು ಸ್ಟಾಕ್ಸ್ ಎಲ್ಲಿಂದ ತರ್ತಿದ್ದೀರಾ? ಅದು ಬೆಸ್ಟ್ ಕ್ವಾಲಿಟಿ ವಿತ್ ಬಜೆಟ್. ನಮ್ಮ ಮೆಟ್ರೋ ಹೋಲ್ಸೇಲ್ಗೆ ಹೋದ್ರೆ ಸಾಕು, ಎಲ್ಲ ಕಡಿಮೆ ಬೆಲೆಗೆ ಸಿಗುತ್ತೆ. ಈಗ ಪಡೆಯಿರಿ ಅಧಿಕ ಲಾಭ. ಮೆಟ್ರೋ ಹೋಲ್ಸೇಲ್ ನ 19th ಆನಿವರ್ಸರಿ ತಂದಿದೆ ಅತಿ ಕಡಿಮೆ ಪ್ರೈಸ್ ಎಲ್ಲ ಹೊಸ ಸ್ಟಾಕ್ ಗಳ ಮೇಲೆ. ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ನಿಮ್ಮ ಹತ್ತಿರದ ಮೆಟ್ರೋ ಹೋಲ್ಸೇಲ್ ಔಟ್ಲೆಟ್ ಗೆ ಭೇಟಿ ನೀಡಿ ಮತ್ತು ಆಕರ್ಷಕ ಆಫರ್ಸ್ ಗಳನ್ನ ಪಡೆಯಿರಿ. TNC ಅಪ್ಲೈ, ಮೆಟ್ರೋ ನೋಂದಾಯಿತ ವ್ಯಾಪಾರ ಗ್ರಾಹಕರಿಗೆ ಮಾತ್ರ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಇಂದು ಸಂಜೆ 6:30 ಕೇಳಿ ಅವಲೋಕನ. 6:51 ಪ್ರಸಾರವಾಗಲಿದೆ. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:00 ಕೃಷಿರಂಗ, ಜೇನು ಕುಟುಂಬಗಳ ನಿರ್ವಹಣೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಜೇನು ಕೃಷಿ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ಎಸ್ ಭಟ್ ಅವರೊಂದಿಗೆ ಸಂದರ್ಶನ. 7:45 ಚಿತ್ರಗೀತೆ, 9:05 ಕ್ರೀಡಾಲೋಕ. ಏಷ್ಯಾ ಓಷಿನಿಯಾ 24 ಗಂಟೆ ಓಟದ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪುರುಷರಿಗೆ ಚಿನ್ನ, ಮಹಿಳೆಯರಿಗೆ ಬೆಳ್ಳಿ. ನೀರಜ್ ಚೋಪ್ರಾ ಮತ್ತೆ ರಾಷ್ಟೀಯ ದಾಖಲೆ. ವಿಶ್ವದ ನಂಬರ್ ಒನ್ ಆಟಗಾರ